ಹಲೋ ಈಗ ಏನಾದ್ರು ನೀವು ಎಫ್ ಎನ್ ಎಂ ಲಸಿಕೆ ಹಾಕುವ ಬಗ್ಗೆ ಕೇಳಿದ್ರಿ. ಈಗ ವರ್ಷದಲ್ಲಿ ಎರಡು ಸಲ ಲಸಿಕೆ ಹಾಕ್ಲಿಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ವರ್ಷದಲ್ಲಿ ಎರಡು ಸಲ ಕಡ್ಡಾಯವಾಗಿ ಹಾಕ್ತಾ ಇದ್ದೇವೆ. ಕಂಟಿನ್ಯೂಸ್ ಆಗಿ ಇದು ಏಳನೇ ರೌಂಡ್ ನಡೀತಾ ಇದೆ. ಒಂದು ವರ್ಷದಲ್ಲಿ ಎರಡು ಸಲ ಹಾಕೋದು ಅಂದ್ರೆ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಹಾಕ್ತಾ ಇದ್ದೀವಿ. ಇನ್ನು ಮುಂದೂ ವರ್ಷದಲ್ಲಿ ಎರಡು ಸಲ ಹಾಕ್ತೇವೆ, ಇನ್ನೊಂದು ಮೂರು ವರ್ಷ. ಯಾವಾಗ ಈ ರೋಗ ಸಂಪೂರ್ಣ, ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ರೋಗ ಬರ್ತಾ ಇಲ್ಲ, ಎಲ್ಲೂ ಕಾಣಲಿಲ್ಲ, ಆಮೇಲೆ ಕಾಣಲಿಕ್ಕೆ ನಮಗೆ ರಿಪೋರ್ಟು ಆಗಿಲ್ಲ. ಹಾಗಾಗಿ ಇನ್ನೊಂದು ಮೂರು ವರ್ಷ ನಾವು ವರ್ಷಕ್ಕೆ ಎರಡು ಸಲ ಹಾಕಿ ಆಮೇಲೆ ಮುಂದೆ ಟೇಪರಿಂಗ್ ಅಂದರೆ ಕರುಗಳಿಗೆ ಮಾತ್ರ ಹಾಕುವುದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಮ್ಮೂರಲ್ಲೇ ಪಶು ಆಸ್ಪತ್ರೆ ಇಲ್ಲ ಸರ್, ಅದಕ್ಕೋಸ್ಕರ ಆಸ್ಪತ್ರೆ ತಗೋಬೇಕಾದ್ರೆ ಎಷ್ಟು ಜನ ಅದು ಪಶುಗಳ ಸಂಖ್ಯೆ ಇರಬೇಕು ಅಂತ ನಾ ಕೇಳ್ತಾ ಇದ್ದೀನಿ ಗುರುಗ. ಹಾಂ, ಅದು ಏನಂದರೆ ಯಾವುದೇ ಒಂದು ಗ್ರಾಮದಲ್ಲಿ ನಾವು ಪಶು ಆಸ್ಪತ್ರೆ ಪ್ರಾರಂಭಿಸಬೇಕಾದ್ರೆ ಅದಕ್ಕೆ ನಾವು ಮ್ಯಾಕ್ಸಿಮಮ್ 5,000 ಜಾನುವಾರು ಸಂಖ್ಯೆ ಇರಬೇಕು, ಕನಿಷ್ಠ 3,000 ಇರಬೇಕು. 3,000 ನಿಮ್ಮ ಮೂರಲ್ಲಿ ಜಾನುವಾರುಗಳ ಸಂಖ್ಯೆ ಇತ್ತಂದರೆ ಅವಾಗ ನಾವು ಪಶು ಆಸ್ಪತ್ರೆ ಪ್ರಾರಂಭ ಮಾಡಲಿಕ್ಕೆ ಪ್ರಸ್ತಾವನೆ ಬರುತ್ತೆ. 3,000 ಕಡಿಮೆ ಇರ್ತಾರೆ, 1,500 ಇತ್ತಂದರೆ ನಾವು ಯಾವುದೇ ಪಶು ಚಿಕಿತ್ಸೆ ಮಾಡ್ತಾ ಇಲ್ಲ. ಕನಿಷ್ಠ ಒಂದು 5,000 ಬರಬೇಕು. ಅದು ಇಲ್ಲ ಅಂತಂದರೆ ಕೆಲವೊಂದು ಕಡೆ ನಾವು 3,000 ಇದ್ದರೂ ಕೂಡ ಅದರ ಅವಶ್ಯಕತೆ ಅನುಗೊಂಡು ಇದು ನೋಡಿ ನಾವು 3,000 ಕೊಟ್ಟಿದ್ದೀವಿ. ಹೌದ್ರಿ, ನೀವು ಹೋಬಳಿ ಆದ್ರೆ ಜನಸಂಖ್ಯೆ ಜಾಸ್ತಿ ಇತ್ತಂದ್ರ ಈಗ ಬೆಂಗಳೂರ ಪಟ್ಟಣ ಇದೆ, ಕೋಟಿಗಟ್ಟಲೆ ಜನಸಂಖ್ಯೆ ಇದೆ, ಅಲ್ಲಿ ನಾವು ಚಿಕಿತ್ಸಾಲಯ ಕೊಡಕ್ಕಾಗಲ್ಲ, ದನಗಳು ಇಲ್ಲ. ಹಂಗೆ ದನಗಳಿರ್ಬೇಕು, ಜನಸಂಖ್ಯೆ ಅಲ್ಲ ನಮಗೆ, ನಿಮ್ಮ ದನಗಳ ಸಂಖ್ಯೆ ಇಂಪಾರ್ಟೆಂಟ್. ಸರಿ ಗುರುಗಳೇ. ಹಾ ಆಯ್ತಾಯ್ತು, ಓಕೆ. ಮುಂದಿನ ಕರೆಯನ್ನ ನೋಡೋಣ. ಹಲೋ, ಹಾ ಹೆಸರು ಹೇಳಿ ಸರ್. ಅಲ್ಲಿಂದ ಸರ್, ನಾವು ಕಡಲ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಹಾ ಕೇಳಿ. ಇಲ್ಲಿ ವೆಟರ್ನರಿ ಹಾಸ್ಪಿಟಲ್ ಇದೆ ಸರ್, ಈಗ 8 ದಿನದಲ್ಲಿ ಹೋಗಿರೋ ಡಾಕ್ಟ್ರು ಇವತ್ತಿನವರೆಗೂ ಒಬ್ರು ಬಂದಿಲ್ಲ ಸರ್. ಕಡೂರು ತಾಲೂಕು. ಕಡೂರಲ್ಲಿ ಯಾರು? ಕಡೂರಲ್ಲಿ ಡಾಕ್ಟರ್ ಉಮೇಶ್ ಅಂತ ಇದಾರಲ್ಲ, ಸಹಾಯಕ ನಿರ್ದೇಶಕರು ಇದಾರೆ ಅದರಲ್ಲಿ? ಇಲ್ಲ ಸರ್, ಈಗ ಟ್ರಾನ್ಸ್ಫರ್ ಆಗಿ ಹೋಗಿದೆ ಸರ್. ಇಲ್ಲ, ಉಮೇಶ್ ಟ್ರಾನ್ಸ್ಫರ್ ಆಗಿಲ್ಲ, ಅರುಣ್ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ, ಅವ್ರ ಬದಲು ಬೇರೆದವ್ರು ಬಂದಿದ್ದಾರೆ. ನೀವು ಅವ್ರು ಬಂದು ಬರ್ತಾರೆ ಅಂದರೆ 10 ಗ್ಯಾಪ್ ಇರುತ್ತೆ ಅವ್ರಿಗೆ. ಒಂದ್ಸಲ ಟ್ರಾನ್ಸ್ಫರ್ ಆಗೋರ್ 10 ಗ್ಯಾಪ್ ಇರುತ್ತೆ, ಬರೋರ್ 10 ಸುಮಾರು ಅದು 20 ಹಿಂಗೆ ಗ್ಯಾಪ್ ಅಲ್ಲಿ ಹೋಗುತ್ತೆ. ಸೇರ್ಕೊಳ್ಳಕ್ಕೆ ಒಂದು ಅವರಿಗೆ ಅವಧಿ ಕೊಟ್ಟು ಅವಧಿ ಕೊಟ್ಟಿರ್ತಾರೆ. ಬರ್ತಾರೆ ಬರ್ತಾರೆ, ಕಾಯಿರಿ ಸ್ವಲ್ಪ. ಹ್ಞೂ, ಬರ್ತಾರೆ ಬರ್ತಾರೆ. ಮತ್ತೇನು ಪ್ರಶ್ನೆ ಇದೆಯಾ? ಮುಂದಿನ ಕರೆ. ಹಲೋ. ಹಾಂ ಹಲೋ ಹಲೋ, ಕೃಷಿರಂಗ, ಆಕಾಶವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಹಾಂ ಕೇಳಿ. ಎರಡು ಪ್ರಶ್ನೆ ಕೇಳಿ. ಎರಡನ್ನು ಏನಪ್ಪ ಅಂದ್ರೆ, ದನಗಳಿಗೆ ಮೊದ್ಲು ಇಂಗ್ಲಿಷ್ ಆರ್ ಮಾಡ್ತಿದ್ರು, ಗಂಟು ಬಂದ್ಬಿಡ್ತಿದ್ದ ಬದಿ. ಅದೊಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಬದಿ, ಯಾವ್ದೇ ಹಸುಗೆ ಇಂಗ್ಲಿಷ್ ಆರ್ ಮಾಡಿದ್ರೆ ಗಂಡು ಉಡ್ಬಾರ್ದು, ಬರೀ ಎಣ್ಣೆ ಉಡ್ಬೇಕು ಬದಿ. ಯಾಕೆ ಅಂದ್ರೆ ಪಾಪ ಗಂಡು ಹುಟ್ಟಿದ ತಕ್ಷಣನೇ ಕುಯ್ಯಕ್ ಹೋಗ್ಬಿಡ್ತಾರೆ ಬದಿ. ಇದೊಂದು ಬಹಳ ಹಿಂಸೆ ಐತೆ ಬದಿ, ಕೈ ಮುಗಿತೀನಿ, ಇದೊಂದು ಮಾತ್ರ ಹಿಂಸೆ ತಪ್ಪಿ. ನಿಮ್ಗೆ ಹೇಳ್ತಾರೆ ಉತ್ತರ, ಡಾಕ್ಟರ್ ಹೇಳ್ತಾರೆ. ಈಗ ಇವರೇ ಇದೇನಾಗುತ್ತೆ ಅಂದ್ರೆ, ನಿಮ್ ಒಂದೇ ಕ್ವಶನ್ಸ್, ಇಂಜೆಕ್ಷನ್ ಮಾಡಿದರೆ ಗಂಟು ಬಂದ್ಬಿಡ್ತಾವೆ ಅಂತೇಳಿ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಮೊದಲೆಲ್ಲ ಏನಾಗಿತ್ತು ಅಂದರೆ, ನಾವೊಂದು 4-5 ವರ್ಷದಿಂದ ಅಥವಾ ಒಂದು 10 ವರ್ಷದಿಂದ ಒಂದು ಸಿರಿಂಜು ಆಮೇಲೆ ಬೇರೆ ಬೇರೆ ಸೂಜಿಯಿಂದ ಇಂಜೆಕ್ಷನ್ ಮಾಡ್ತಾಯಿದ್ರು. ಈಗೇನು ಮಾಡ್ತಾಯಿದ್ರು ಅಂದರೆ, ಒಂದು ಸಿರಿಂಜೆ ಬೇರೆ ನೀಡಲೇ ಬೇರೆ, ಪ್ರತಿಯೊಂದು ಜಾನುವಾರುಗಳಿಗೆ ಫುಲ್ ಏಸೆಪ್ಟಿಕ್ ಮೆಜರ್ಸ್ ಮೇಲೆ ಇಂಜೆಕ್ಷನ್ ಮಾಡ್ತಾರೆ. ಇದರಿಂದಾಗಿ ಗಂಟುಗಳು ಬರೋದು ಕಡಿಮೆ ಆಗಿದೆ. ಆದರೂ ಕೂಡ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ, ಇಂಜೆಕ್ಷನ್ ಮಾಡೋ ಹೊತ್ತಿನಾಗ ದನ ಒದ್ದಾಡ್ಬಿಡುತ್ತೆ, ಅಂದ್ರೆ ಜೋರ ಕಿತ್ಕೊಂಡು ಹೋಗಕ್ ನೋಡ್ತೈತಿ. ಅವಾಗ ಏನಾಗುತ್ತೆ ಅಂದ್ರೆ ಗಾಯ ಅಲ್ಲಿ ಅಲ್ಲಿ ನೋವಾಗುತ್ತೆ, ಅಂದ್ರೆ ಒಳಗಡೆ ಚುಚ್ಚಿಬಿಡ್ತೈತಿ. ಚುಚ್ಚಿದಾಗ ಏನಾಗುತ್ತೆ, ಅದು ಗಾಯ ಬರೋ ಸಾಧ್ಯತೆ ಇರ್ತದೆ. ಆಮೇಲೆ ಗಂಟು ಬರೋದ್ರಿಂದ ಅದೇನು ದೊಡ್ಡ ಇದು ಆಗೋದಿಲ್ಲ, ಒಂದೆರಡು ತಿಂಗಳಿಗೆ ಅದು ಮತ್ತೆ ಕಡಿಮೆ ಆಗುತ್ತೆ. ನೀವು ಅದಕ್ಕೊಂದು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ. ಬಿಸಿ ಮಾಡಿದ್ರೆ ಬಿಸಿನೀರು ಶಾಖ ಕೊಡ್ಬೋದು, ಉಪ್ಪಿನ ಶಾಖ ಕೊಡ್ಬೋದು, ಯಾವ್ದಾರ ಒಂದು ಹಿಂಗೆ ಶಾಖ ಕೊಟ್ಟರೆ ಅದು ಕಡಿಮೆ ಆಗತ್ತೆ. ಅದೇನು ತಪ್ಪೇನಲ್ಲ, ಅದು ಬರೋದು ಒಳ್ಳೇದೇ, ಅದು ಅಂದ್ರೆ ರಿಯಾಕ್ಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನು ನೀವು ಎರಡನೇ ದಿನ ಹೇಳಿದ್ರೆ, ಈಗ ನೀವು ಇಂಜೆಕ್ಷನ್ ಕೊಡೋದು ಅಂದರೆ ಇನ್ಸೆಮಿನೇಷನ್ ಮಾಡೋದು. ಇನ್ಸೆಮಿನೇಷನ್ ಮಾಡ್ಬೇಕಾದ್ರೆ ನಾವು ಸಾಮಾನ್ಯವಾಗಿ 50 ಗಂಡು 50 ಹೆಣ್ಣು ಹುಡ್ತಾವು, ಅದೇ ಥರದ ಸೆಮನ್ ಇದೆ. ಆದರೆ ಈಗ ಹೊಸದೊಂದು ಬಂದಿದೆ, ಸೆಕ್ಸ್ಡ್ ಸೆಮನ್ ಅಂತ ಬಂದಿದೆ. ಅಂದರೆ ಬರೇ ಹೆಣ್ಣು ಹುಟ್ಟಲಿಕ್ಕೆ ನಾವು ಆಯ್ಕೆ ಮಾಡ್ಕೊಂಡಂಥ ಒಂದು ಸೆಮನ್ ಅದು. ಆ ಸೆಮನ್ನ ನಾವು ಕೊಟ್ಟರೆ ಬರೇ ಹೆಣ್ಣು ಹುಟ್ಟಾವು. ಅದು ನಾವೇನಂದ್ರೆ ಎಲ್ಲ ಜಾನುವಾರುಗಳು ಕೊಡೋಕ್ಕಾಗಲ್ಲ. ಅದನ್ನೇನಂದರೆ, ಒಂದನೇ ಸೂಲ, ಎರಡನೇ ಸೂಲ, ಮ್ಯಾಕ್ಸಿಮಮ್ ಅಂದರೆ 3rd ಸೂಲ, 5, 6, 7 ಸೂಲಕ್ಕೆ ಅದನ್ನು ನಾವು ಇನ್ಸೆಮಿನೇಷನ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅದರಲ್ಲಿ ಕ್ವಾಂಟಿಟಿ ಅಂದರೆ ಸ್ಪರ್ಮಟೋಜೋವ ಅಂದರೆ ವೀರ್ಯಾಣುಗಳ ಸಂಖ್ಯೆ ಭಾಳ ಕಡಿಮೆ ಇರ್ತೈತಿ. 1-2 ಲಕ್ಷ ಹಿಂಗಿರುತ್ತೆ. ಇದರಲ್ಲಿ ನಾವು ನಾರ್ಮಲ್ ಸಮಯನಲ್ಲಿ ಹಾಕಿದ್ರೆ 10-20 ಲಕ್ಷ ಇರುತ್ತೆ, 20 ಮಿಲಿಯನ್ಸ್ ಅಂತ ಹೇಳ್ತೇವೆ ನಾವು. ಅದಕ್ಕಾಗಿ ಅದನ್ನು ನಾವು ಆ ಸಂಖ್ಯೆಗೆ ಅನುಗುಣವಾಗಿ ನಾವು ಕೊಡಬೇಕಾಗತ್ತೆ. ಎಲ್ಲ ಟೈಮ್ನಲ್ಲಿ ನಾವು ಅದನ್ನ ಸೆಕ್ಸ್ಡ್ ಸೆಮನ್ ಯೂಸ್ ಮಾಡಕ್ಕೆ ಬರೋದಿಲ್ಲ. ಆದಷ್ಟು ಒಂದ್ ಸ್ವಲ್ಪ ಕಡಿಮೆ ಮಾಡಿ ಬದೇ, ಕೈ ಮುಗಿತೀನಿ. ಹಾ ಮಾಡಿಸ್ತೇವೆ ಮಾಡಿಸ್ತೇವೆ. ಅಂದ್ರೆ ಇನ್ ಮುಂದೆ ಬರೋ ದಿನಗಳಲ್ಲಿ ಅದಕ್ಕೆ ರಿಸರ್ಚ್ ನಡೆದಿದೆ,

ಯಾವ್ಯಾವ ಸಸಿಗಳು ಸಿಗ್ಬೋದು ಸರ್? ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಭಾಗದಲ್ಲಿ ಬೇಡಿಕೆರ್ತಕ್ಕಂಥ ಮಹಾಗನಿ, ಶ್ರೀಗಂಧ, ತೇಗ, ಇದ್ರ ಜೊತೆಗೆ ಸ್ಥಳೀಯ ಸಸಿಗಳು ಸ್ವಲ್ಪ ಏನಂದರೆ ನೇರಳೆ, ಹಲಸು, ಇತರ ಸಸಿಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ. ವಿಶೇಷವಾದೇನಾದರೂ ಸಸಿಗಳಿದೆಯಾ ಸರ್? ಹುಣಸೆ ಆ ಥರ ಏನು ಕಸಿ ಸಸಿಗಳಾಗಲಿ ಅಥವಾ ವಿಶೇಷವಾದೇನು ನಾವು ಈಗ ಸದ್ಯಕ್ಕೆ ಬೆಳೆಸಿಲ್ಲ. ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ, ಏನೋ ಒಂದು 100 ಗಿಡ ಯಾರೋ ಒಬ್ಬರು ರೈತ ಕಂಡ 2-3 ಕೊಡುವಷ್ಟು ನಮ್ಮಲ್ಲಿ ಲಭ್ಯ ಇರ್ತದೆ. ಯಾಕೆಂದರೆ ಜನಗಳಲ್ಲಿ ಅದು ನಮ್ಮಲ್ಲಿ ಈ ಭಾಗದಲ್ಲಿ ಏನದನ್ನು ಪೂರ್ಣ ಪ್ರಮಾಣದಲ್ಲಿ ಈಗ ತುಮಕೂರು ಕಡೆ ಭಾಗದಲ್ಲಿ ಡಿಮ್ಯಾಂಡ್ ಇರ್ತಾರೆ, ಬೇಡಿಕೆ ಇರ್ತಾರೆ, ನಮ್ಮ ಭಾಗದಲ್ಲಿ ಇಲ್ಲ. ಅದು ಈಗ ಹುಣಸೆನೇ ನಾವು ಪ್ಲಾಂಟಿಂಗ್ ಮಾಡ್ತೀವಿ, ನೆಟ್ಕೊಳ್ತೀವಿ, ಗಿಡ ಬೇಕು ಅಂತ ಕೇಳೋರಿಲ್ಲ. ಈ ಕಡೆಲ್ಲ ಜಾಸ್ತಿ ಈ ಶ್ರೀಗಂಧ, ರಕ್ತಚಂದನ, ಎಬ್ಬೇವು, ಮಹಾಗನಿ ಈ ಥರ ಸಸಿಗಳು ಬೇಡಿಕೆ ಇರೋದ್ರಿಂದ ನಾವು ಹೆಚ್ಚು ಸಂಖ್ಯೆಯಲ್ಲಿ ಅದನ್ನು ಬೆಳೆಸಿದ್ದೀವಿ. ಅದು ರೈತರ ಬೇಡಿಕೆಗೆ ಅನುಗುಣವಾಗಿ ಈ ಸಿಲ್ವರು, ಆಮೇಲೆ ಸರ್ವೆ, ಹ್ಯಾಬೇವು ಇಂಥ ಗಿಡಗಳು ಸಿಗ್ತಾವ? ಎಬ್ಬೇವು ಸಿಗ್ತದೆ. ಎಬ್ಬೇವಿಗೆ ಒಂದು ಬೇಡಿಕೆ ಇತ್ತೀಚಿನ ಸ್ವಲ್ಪ ಕಡಿಮೆ ಆಗಿದೆ, ಅದು ಜಾಸ್ತಿ ಈಗ ಯಾರು ಮಾಡ್ತಾ ಇಲ್ಲ. ಆದರೆ ಸಿಲ್ವರ್ ಮತ್ತು ನೀಲಗಿರಿನ ಎರಡು ನಾವು ಸರ್ಕಾರದಿಂದನೇ ಅದನ್ನು ಬೆಳಿಬಾರ್ದು ಅಂತ ಒಂದು ಆದೇಶ ಆಗಿದೆ. ಸಿಲ್ವರ್ದು ಜನಗಳಲ್ಲಿ ಈ ನಮ್ಮ ಏನು ಪಿರಿಯಾಪಟ್ಟಣ ಮತ್ತು ಹುಣಸೂರು ಭಾಗಗಳಲ್ಲಿ ಸ್ವಲ್ಪ ಹೆಚ್ಚು ಬೇಡಿಕೆ ಇದೆ. ಅದು ಮತ್ತು ಏನು ಸ್ವಲ್ಪ ಅದಕ್ಕೆಲ್ಲ ಮೆಣಸು ಬಳ್ಳಿ ಹಬ್ಬಿಸ್ಕೋಬೋದು, ಅಥವಾ ಬೌಂಡ್ರಿಗಳಲ್ಲೆಲ್ಲ ಈಗ ಅಡಿಕೆ ತೋಟಗಳು ಕೂಡ ಬೌಂಡ್ರಿಗೆಲ್ಲ ಒಂದು ಶೆಲ್ಟ್ರ್ ಥರ ಅದು ಶೇಟ್ ಈ ಥರ ಬೆಳ್ಕೋಬೋದು ಅಂತಲೇ ಇದೆ. ಆದರೆ ಇತ್ತೀಚೆಗೆ ಅದು ಒಂದು ಮಡಿಕೇರಿಲಿ ಒಂದು ಘಟನೆ ಆಯಿತು ಮತ್ತು ವರದಿಗಳು ಕೂಡ ಇದೆ. ಅದರಲ್ಲಿ ಒಂದು ಏನು ನಾವು ಸಿಲ್ವರ್ ಮರಗಳು ನೋಡಿದಾಗ ಅದರ ಮೇಲ್ಮೈಲಿ ಒಂಥರ ಬಿಳಿ ಬಿಳಿ ಸಿಲ್ವರ್ ಥರ ಕಾಣುತ್ತೆ, ಅದು ಅಲ್ಯೂಮಿನಿಯಂ ಅದು ಡೆಪಾಸಿಟ್. ಅದು ಅದು ಏನಾಗುತ್ತೆ ಮರ ಕಟಾವು ಮಾಡಿದಾಗ ಸಾಮಾನ್ಯವಾಗಿ 10-15 ದಿವಸಗಳ ಕಟಾವು ಮಾಡಿದ್ರೆ ಅದು ಬೇರು ಕೊಳಿರೋಗನ ತರ್ತದೆ, ಬೇರೆ ಜೊತೆ ಬೇರೆ ಅಕ್ಕಪಕ್ಕ ಇರೋಂಥ ಮರ ಗಿಡಗಳಾಗ್ಬೋದು ಅಥವಾ ಬೆಳೆಗಾಗ್ಬೋದು. ಅದ್ರ ಜೊತೆಗೆ ಅದು ಮಾರಕ ಅಂತ ಸ್ವಲ್ಪ ಅಂತೇಳಿ ಅದನ್ನು ನಿಲ್ಲಿಸ್ಬೇಕು. ಅದು ನಮಗೆ ನಮ್ಮ ಪರಿಸರಕ್ಕಾಗಲಿ ಇದಕ್ಕಾಗಲಿ ಪೂರಕವಾಗಿಲ್ಲ, ಅದನ್ನು ನಿಷೇಧ ಮಾಡಬೇಕಂತ ಅದನ್ನು ನಿಲ್ಲಿಸಿದ್ದೀವಿ ಸರ್. ಅದೇನು ಮಾಡ್ತಾ ಇಲ್ಲ ಕಳೆದ 1-2 ಸಾಲಗಳಿಂದ 2-3 ಸಾಲದಿಂದ. ಓಕೆ ಸರ್, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ನಿಮ್ಮಲ್ಲಿ ಇತ್ತು. ಹೌದು. ಈಗಲೂ ಇದೆಯಾ ಸರ್ ಅದು? ಇದೆ. ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ಸರ್? ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಏನು ಜನಗಳು ಸಸಿಗಳನ್ನ ತಗೊಳ್ತಾರೆ ನಮ್ಮ ಹತ್ರ, ತಗೊಂಡು ಅವರು ನಾಟಿ ಮಾಡಾದ್ಮೇಲೆ ಅವರು 10 ರೂಪಾಯಿ ಕೊಟ್ಟು ನೋಂದಣಿ ಮಾಡ್ಕೋಬೇಕು. ಅವ್ರು ನೋಂದಣಿ ಮಾಡ್ಕೊಂಡ್ರೆ ಆ ವರ್ಷದ ಅಂತ್ಯದಲ್ಲಿ ಅವರು ಏನು ಒಂದು ಸಸಿಗಳು ಬದುಕುಳಿದಿರ್ತಿದೆ, ಆ ಬದುಕುಳಿದಂಥ ಸಸಿಗಳಿಗೆ ಮೊದಲನೇ ವರ್ಷ 35 ರೂಪಾಯಿ, 2ನೇ ವರ್ಷ 40 ರೂಪಾಯಿ, 3ನೇ ವರ್ಷದ ಅಂತ್ಯಕ್ಕೆ 50 ರೂಪಾಯಿ. ಒಟ್ಟು ಒಂದು ಸಸಿಗೆ 3 ವರ್ಷ ಬದುಕಿತ್ತು ಅಂದರೆ ಅದಕ್ಕೆ 125 ರೂಪಾಯಿ ರೈತರಿಗೆ ಅದೊಂದು ಪ್ರೋತ್ಸಾಹ ಧನವನ್ನು ನಾವು ಕೊಡ್ತಿದ್ವಿ. ಅದು ಬಹಳಷ್ಟು ಜನ ಬಂದು ಲಾಭ ಪಡ್ಕೋತಾ ಇದ್ದಾರೆ ಸರ್? ಹೌದು, ಅದು ಅದರಲ್ಲಿ ಲಾಭ ಪಡ್ಕೊಳ್ತಾ ಇದ್ದಾರೆ. ಒಂದು ಇತಿಹಾಸದಲ್ಲಿ ನಾವು ನೋಡಿದಾಗ ಅದೇನು ಹೊಸ ಸ್ಕೀಮ್ ಏನಲ್ಲ. ಮೈಸೂರು ಮಹಾರಾಜರು ಕೂಡ ಅವ್ರ ಸರ್ಕಾರದಲ್ಲಿ 1919 ಈ ಶ್ರೀಗಂಧನ ಅವ್ರ ಜಮೀನಲ್ಲಿ ಬೆಳೆಸ್ಕೊಂಡ್ರೆ ಉತ್ತೇಜನ ಕೊಟ್ಟು ಉಳಿಸ್ಕೊಂಡ್ರೆ ಅವತ್ತು ಕೂಡ 1-8 ಅಣ್ಣ ಅವತ್ತಿನ ಸರ್ಕಾರ ಅವತ್ತೇ ನಮ್ಮ ಏನು ಈ ಸರ್ಕಾರ ನಮ್ಮ ಈ ಭಾಗದಲ್ಲಿ ಈ ಜಾಗದಲ್ಲಿ ನಮ್ಮವರು ತುಂಬ ಮುಂಚೆಯಿಂದ ಕೂಡ ಮಾಡ್ಕೊ ಬಂದಿದ್ದಾರೆ. ಅದನ್ನು ಈಗ ನಾವು ಹಂಗೆ ಮುಂದುವರಿಸಿದ್ದೀವಿ. ಈಗ ಕೃಷಿ ಯೋಗ್ಯ ಜಮೀನಿನಲ್ಲಿ ಮರ ಗಿಡಗಳನ್ನು ಬೆಳೆಯೋದ್ರಿಂದ ಏನು ಪ್ರಯೋಜನ ಅಂತ ತಮಗನ್ಸುತ್ತೆ ಶಂಕರೇಗೌಡರು? ನನಗೆ ಏನನ್ನಿಸುತ್ತೆ ಅಂದರೆ ಕೃಷಿ ಯೋಗ್ಯ ಜಮೀನಲ್ಲಿ ನೆಡಬೇಕಾದ್ರೆ ನಾವು ಸ್ವಲ್ಪ ಅನುಭವ ಮತ್ತು ಜ್ಞಾನ ಎರಡೂ ಬಳಸಿ ಮತ್ತು ಯಾರು ಮಾಡಿರ್ತಾರೆ ನೋಡಿ ಸ್ವಲ್ಪ ನಾವು ಮರಗಳನ್ನ ಆಯ್ಕೆ ಮಾಡಬೇಕಾಗತ್ತೆ. ಈಗ ನಾವು ಕೃಷಿ ಯೋಗ್ಯ ಜಮೀನಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದು 100% ಶೇಕಡ 100 ಭಾಗದಲ್ಲಿ ಒಂದು 5 ಭಾಗನೋ 10 ಭಾಗನೋ ಅಥವಾ ಯಾವುದೋ ಒಂದು ಮೂಲೆ ಅಥವಾ ಯಾವುದೋ ಒಂದು ಅಳಿಸ್ತಾರದ್ದು ಅಥವಾ ರಸ್ತೆ ಭಾಗ ಅಂಥ ಕಡೆ ನೆಡಬೇಕಾಗತ್ತೆ. ಅದರಲ್ಲಿ ನಾವು ನಮ್ಮ ಕಡೆ ಏನಾಗುತ್ತೆ ಜನಗಳಿಗೆ ಬೇಡಿಕೆ ತೇಗ ಅಂತ, ಆ ತೇಗ ಏನಾಗುತ್ತೆ ನಾ ಎಲ್ಲ ಕಡೆ ಅದು ಎಲ್ಲ ಮಣ್ಣಿಗೂ ಸೂಟ್ ಆಗಲ್ಲ, ಅದು ಬೆಲೆ ಬರುತ್ತೆ ಅಂತ ಬೆಲೆ ಮಾತ್ರ ನೋಡಿರ್ತೀವಿ. ಒಂದು ಸಾಲು ತೇಗ ಆಗ್ತು ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು 5-6 ಅಡಿ ಯಾವುದೋ ಅದ್ರ ಕೆಳಗಡೆ ಬೆಳೆ ಬರುವುದಿಲ್ಲ. ಎಲೆಗಳು ಕೂಡ ತುಂಬ ಅಗಲವಾಗಿರ್ತದೆ, ಅದರಲ್ಲಿ ಬಿದ್ದಂಥ ನೀರು ಕೂಡ ರಭಸವಾಗಿ ಬಿದ್ದು ಮಣ್ಣು ಕೂಡ ಅದು ಏನು ಇಳಿಜಾರು ಪ್ರದೇಶ ಆದರೆ ಅದು ಮಣ್ಣು ಸವಕಳಿ ಕೂಡ ಕಾರಣ ಆಗುತ್ತೆ. ಅದಲ್ಲದೇ ಅದು ಒಂದು ಏನು ಈ ಪೆಸ್ಟ್ ಅಟ್ರಾಕ್ಟರ್ ಅಂತ ಅದು ದೊಡ್ಡ ದೊಡ್ಡ ಲೀವ್ಸ್ಗಳು, ಗ್ರೀನ್ ಲೀವ್ಸ್ಗಳು ಅದು ನೋಡಿರ್ಬೋದು ನೀವು, ಬಲೆ ಥರ ಎಲ್ಲ ತಿಂದುಬಿಡ್ತದೆ ಬೆಳೆಗಳು ಕೂಡ. ಅಲ್ಲಿ ಬಂದಂಥ ಪೆಸ್ಟು ಎಲೆಗಳೆಲ್ಲ ತಿಂದಾದಮೇಲೆ ಬೇರೆ ಬೆಳೆಗಳು ಕೂಡ ಅದು ರೋಗನ ಇದು ಮಾಡೋಕ್ಕೆ ಕೂಡ ಅದು ತುಂಬ ಸಾಧ್ಯತೆ ಇದೆ. ಹಾಗಾಗಿ ತೇಗನ ನಾವು ಕಡಿಮೆ ಮಾಡಿ ಆದಷ್ಟು ನೀವು ನಮ್ಮ ಸ್ಥಳೀಯ ಮರಗಳು ಏನಿದೆ ನೀವು ಹಣ್ಣು ಹಂಪಳ ಗಿಡಗಳು ಅದರ ಕೂಡ ಲಾಭ ಬರ್ತೀವಿ. ಅದ್ರಲ್ಲಿ ಜಮ್ನೇರ್ಲಿ ಆಗ್ಬೋದು, ಹಲ್ಸ ಆಗ್ಬೋದು, ಬೇಲ ಆಗ್ಬೋದು, ಈಗೆಲ್ಲ 10-6 ಒಂದು ಏನು ನಾವು ಉಪ ಉತ್ಪನ್ನಗಳು ಅಂತ ಹೇಳ್ತೀವಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮಾರ್ಕೆಟಲ್ಲಿ ಲಭ್ಯ ಇದೆ ಮತ್ತು ಬೇಡಿಕೆ ಇದೆ. ಅದು ಇಂಡಸ್ಟ್ರಿಯಲ್ಗಳು ನಿಮಗೆ 200 ರೂಪಾಯಿ ಗಂಟಲು ತಗೊಳ್ತಾರೆ ಕೆ ಜಿ. ಒಂದು ಜಮ್ನೇರ್ಲೆ ಮರ ಇದ್ದರೆ ಮಡ್ರಾಸಿಂದ ಫಾರ್ಮಾಸ್ಯುಟಿಕಲ್ಸರ್ ಬಂದು ಡೈರೆಕ್ಟಾಗಿ ಅವರು ಈ ಕೋಲಾರ ಚಿಕ್ಕಬಳ್ಳಾಪುರ ಕಡೆ ಒಬ್ಬ ರೈತರು ಒಂದು 5,000-6,000 ತನಕ ಒಂದು ಮರದಿಂದ ಸಂಪಾದನೆ ಮಾಡುವಂಥದ್ದು ಇರ್ತದೆ. ಮತ್ತು ಹುಣಸೆ ಮರಗಳು ಕೂಡ ತಾವೇನು ಮೊದಲು ಹೇಳಿದ್ರಿ, ಹುಣಸೆ ಮರ ಕೂಡ ಬಿ ಕೆ ಅಯ್ಯಂಗಾರ ಇರ್ಬೋದು, ಎಮ್ ಟಿ ಆರ್ ಇರ್ಬೋದು, ಹುಣಸೆ ಕೂಡ ತುಂಬ ಬೆಲೆ ಇದೆ, ಅದರ ಉತ್ಪನ್ನಕ್ಕೆ ಅಥವಾ ಹುಣಸೆ ಹಣ್ಣುಗಳಿಗೆ ಬೆಲೆ ಇದೆ. ಅಂಥದ್ದನ್ನು ನಾವೇನು ಮೇಜರ್ ಕ್ರಾಪ್ ಇಲ್ದರೂ ಒಂದು ಒಂದು ಭೂಮಿಲಿ ಎಲ್ಲ ಇರಬೇಕು ಅಂತ, ಅದು ನಮ್ಮ ಬೆಳೆಗಳಿಗೆ, ಬೆಳೆಗಳ ಆರೋಗ್ಯಕ್ಕೆ, ಬೆಳೆಗಳ ಇಳುವರಿಗೆ ಪೂರ್ವಕವಾಗಿರಬೇಕು. ಅದು ನಮ್ಮ ನಮ್ಮ ಭಾಗದಲ್ಲಿ ಏನು ಸ್ವಾಭಾವಿಕವಾಗಿ ಕಂಡು ಬರ್ತವೆ ಆ ಥರ ಮರಗಳನ್ನ ನೆಟ್ಕೊಂಡ್ರೆ ಅದು ಒಳ್ಳೆಯದು. ಏಕ ಬೆಳೆಯಾಗಿ ನಾವು ಪೂರ್ತಿ ತೇಗಾಗ್ಬೋದು, ಎಬ್ಬೆವಾಗ್ಬೋದು ಬೆಳೆದ್ರಿಂದ, ಅದು ನಮ್ಮ ಬೆಳೆಗೆ ಅಷ್ಟು ಇದಾಗೋದಿಲ್ಲ, ಏನು ಇಳುವರಿ ಕಡಿಮೆ ಮಾಡ್ತದೆ ಮತ್ತು ಅಷ್ಟು ಸೂಟ್ ಆಗೋದಿಲ್ಲ ಅದು. ಮತ್ತು ನಮ್ಮ ಭಾಗದಲ್ಲಿ ಏನಿದೆ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಏನಿದೆ ನಮ್ಮಲ್ಲೆಲ್ಲ ಮಾರ್ಜಿನಲ್ಲು ಸ್ಮಾಲು ಮೀಡಿಯಮ್ಮೇ ಜಾಸ್ತಿ ಇರೋದು, 80-90% ಅದೇ ಜಾಸ್ತಿ ಇರೋದ್ರಿಂದ ಅಲ್ಲೋಗ್ಬಿಟ್ಟು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನಾವು ದೊಡ್ಡ ದೊಡ್ಡ ಜಮೀನ್ದಾರಾದರೆ ಅವ್ರಿಗೆ ಆಬ್ಸೆಂಟಿ ಲ್ಯಾಂಡ್ ಲ್ಯಾಡ್ಸ್ ಅಂತ ಏನು ಹೇಳ್ತೀವಿ, ಅವ್ರು ವ್ಯವಸಾಯ ಮಾಡೋಕ್ಕಾಗೋದಿಲ್ಲ. ಆ ಥರದವರು ಲಾರ್ಜ್ ಸ್ಕೇಲಲ್ಲಿ ಮಾಡೋರು ಯಾರು ಒಂದು 5% ಅಥವಾ 4% ಜನ ಏನಾದರೂ ಮಾಡ್ಬೋದು. ಬಟ್ ಸಾಮಾನ್ಯವಾಗಿ ಇಲ್ಲಿ ನಾವು ನೋಡಿದಾಗ ಸಾಮಾನ್ಯ ಒಂದು 80-90% ಭಾಗ ಕವರ್ ಮಾಡಬೇಕು ಅಂದಾಗ ಇಲ್ಲಿ ನಮ್ಮ ಸ್ಥಳೀಯ ಮರಗಳೇನಿದೆ